ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50.24. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ಮಾಣಿಯಲ್ಲಿ ಕೇಳಿ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಪರಿಸರ, ಕೃಷಿ, ಬದುಕು ಕುರಿತ ವಿಚಾರಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಪ್ರಸ್ತುತಿ ವಿಜಯ್ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳುಗರೆ, ರೈತ ಬಾಂಧವರೇ, ನಿಸರ್ಗದಲ್ಲಿ ನಿರಂತರವಾದ ಬದಲಾವಣೆ ಬೆಳವಣಿಗೆಯು ಕಾಣ್ತಾ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬದಲಾವಣೆಗಳು ಆಗ್ತಾ ಇರ್ತವೆ. ಅಂದುಕೊಂಡದ್ದಕ್ಕಿಂತ ಭಿನ್ನವಾದ ಸಂಗತಿಗಳು ಘಟಿಸ್ತವೆ. ಒಳಿತು ಕೆಡುಕು ಅನ್ನುವುದು ಒಂದು ರೀತಿಯಲ್ಲಿ ಸಹಜವಾಗಿ ಹಾದು ಹೋಗ್ತಾ ಇರುತ್ತೆ. ದೃಢವಾದ ಮನಸ್ಸಿನಿಂದ, ಛಲಗಾರಿಕೆಯಿಂದ ಒಳ್ಳೆಯ ಗುರಿಯನ್ನ ಇಟ್ಕೊಂಡು ಕಾಯಕ ಮಾಡ್ತಾ ಇದ್ರೆ ಅದೊಂದು ಉತ್ತಮ ಕೆಲಸ ಆದೀತು ಅಂತ ಅನ್ಕೊಂಡು ಹಿರಿಯರು ಹೇಳ್ತಾ ಇರ್ತಾರಲ್ವಾ. ಎದೆಗುಂದಿದಷ್ಟು ಹಾನಿಯೇ. ಧೈರ್ಯವೇ ಶಕ್ತಿಯೇ ನಮಗೆಲ್ಲ ಇರುವ ದೊಡ್ಡ ಸಂಪನ್ಮೂಲಗಳು. ಈಗ ಪ್ರಸಾರವಾಗಲಿರುವ ಹಾಡು 5th generation ಚಿತ್ರದ್ದು, ಪಂಚಮ್, ಶಶಾಂಕ್ ಶೇಷಗಿರಿ, ಚೇತನ್ ನಾಯಕ್ ಈ ಗೀತೆಯನ್ನು ಹಾಡಿದರೆ. ರಚನೆ ಶ್ರೀಧರ್ ವಿ ಸಂಭ್ರಮ್. ಬದಲಾವಣೆ ಜಗದ ನಿಯಮ, ಬೆಳವಣಿಗೆ ಹುಟ್ಟಿನ ಧರ್ಮ, ಬರಿದಾಗಿರೋ ನಂಗಿ ಜನನ, ಸರಿದಾರಿಯ ಹುಡುಕೋ ಪಯಣ. ಬದಲಾವಣೆ ಜಗದ ನಿಯಮ, ಬದಲಾಗಲೇಬೇಕು ನಾವು, ಬರಿದಾಗಿರೋ ನಮ್ಮಿ ಜನನ, ಸರಿದಾರಿಯ ಹುಡುಕೋ ಪಯಣ ನಮದು. ಸಿಡಿಲನ್ನೇ ಸಡೊಡೆಯೋ ಕಿಚ್ಚಿದೆ, ಅನ್ಯಾಯ ನೀರು ಹೇಗೆ ನುಗ್ಗಿಸಾಗುತ್ತೆ ಅಲ್ವೇ ರೈತ ಬಂಧುವರೇ? ಅದರಲ್ಲೂ ರಭಸವಾಗಿ ಹರಿಯುವ ನೀರಿಗೆ ಯಾರೇ ಅಡ್ಡಿ ಮಾಡಿದರೂ ಅದು ನಿಲ್ಲೋದು ಕಷ್ಟವೇ. ಹಾಗೆಯೇ ಪ್ರಖರವಾದ ಬಿಸಿಲಿಗೆ ಇರುವ ಶಕ್ತಿ ಎಂಥದ್ದು! ಸಸ್ಯಗಳು ಎಷ್ಟು ಉಲ್ಲಾಸವಾಗಿ ಬೆಳೀತವೆ ನೋಡಿ. ನಮಗೂ ಈ ಗುಣಗಳು ಮೈಗೂಡಿದರೆ ಹೇಗೆ? ಕೇಳುಗರೆ, ಹಲವು ರೀತಿಯ ಸಸ್ಯ ಸಂಕುಲ ನಮ್ಮಲ್ಲಿದೆ. ಭಿನ್ನ ಭಿನ್ನವಾದ ಸುಗಂಧ ಇರುವ ಸಸ್ಯಗಳ ಸೋಜಿಗ ಹೇಗಿದೆ ನೋಡಿ. ವಿಶೇಷ ಗುಣಗಳ ಸಸ್ಯಗಳು ನಮ್ಮಲ್ಲಿದ್ದಾವೆ. ವಾಣಿಜ್ಯವಾಗಿ ಸುಗಂಧ ಸಸ್ಯಗಳನ್ನು ಬೆಳೆದು ಹಣ ಮಾಡುವ ಜನರಿದ್ದಾರೆ. ಸುಗಂಧ ದ್ರವ್ಯವನ್ನು ಪ್ರತ್ಯೇಕಿಸುವ ಕಾರ್ಖಾನೆಗಳು ಇವೆ. ಕೃಷಿಯಲ್ಲಿ ನಮ್ಮ ನಾಡು ವಿಶೇಷವಾದುದು. ಆಹಾ ನನ್ನ ಮದುವೆಯಂತೆ ಈ ಚಿತ್ರದಲ್ಲಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಈ ಗೀತೆಯ ರಚನೆಕಾರರು ಮತ್ತು ಸಂಗೀತ ವಿ ಮನೋಹರ್ ಅವರದು. ಚಂದನವೇ ಹೇಗಿರುವೆ, ಮಲ್ಲಿಗೆಯೇ ಎಲ್ಲಿರುವೆ, ಘಮ ಘಮವಾ ಚೆಲ್ಲಿರುವೆ, ನಿನ್ನೊಡನೆ ನಾನಿರುವೆ. ಅಂದದ ಚಂದದ ಗಂಧ ಸುಗಂಧದ ಕನ್ನಡ ಗಂಗಳ ಮಂಗಳವೇ, ಸಂಪಿಗೆ ಕಂಪಿಗೆ ಗುಂಪುಗಳಿಂಪಿಗೆ ನಿತ್ಯ ನಿರಂತರ ಮಂಜುಳವೇ. ಬದುಕನು ನಾಡಿಗೆ ಅರ್ಪಿಸುವೆ, ಸುಮಗಳ ತಂದು ಅರ್ಚಿಸುವೆ, ಕನ್ನಡ ತಾಯಿಯ ಪೂಜಿಸುವೆ, ಕನ್ನಡ ಜನರಿಗೆ ವಂದಿಸುವೆ. ಅಂದದ ಚಂದದ ಗಂಧ ಸುಗಂಧದ ಕನ್ನಡ ಗಂಗಳ ಮಂಗಳವೇ, ಸಂಪಿಗೆ ಕಂಪಿಗೆ ಗುಂಪುಗಳಿಂಪಿಗೆ ನಿತ್ಯ ನಿರಂತರ ಮಂಜುಳವೇ. ಕಾಗಿ ಮಡಿದೋರ ನೀಡಬೇಕು, ಅವರ ಬಲಿದಾನ ನೆನೆ ನೆನೆದು ಮಿಡಿಬೇಕು. ದೇಶ ಒಡೆಯೋರು ಎಂದೆಂದು ಅಳಿಬೇಕು, ಅವರ ಕೈಯಿಂದ ತಾಯ್ನಾಡು ಉಳಿಬೇಕು. ಬದುಕಲಿ ಬಡವರ ಬಲವಾಗು, ಅಳಿದರು ಅಳಿಸದ ನೆನಪಾಗು, ಕಣಿಕರ ಕರುಣೆಯ ಕರವಾಗು, ಜನಮನ ಮರೆಯದ ಕಲಿಯಾಗು. ಅಂದದ ಚಂದದ ಗಂಧ ಸುಗಂಧದ ಕನ್ನಡ ಗಂಗಳ ಮಂಗಳವೇ, ಸಂಪಿಗೆ ಕಂಪಿಗೆ ಗುಂಪುಗಳಿಂಪಿಗೆ ನಿತ್ಯ ನಿರಂತರ ಮಂಜುಳವೇ. ಶತ್ರುಗಳು ಹೊರಗಿಲ್ಲ ಒಳಗೊಳಗೆ ಇರುತ್ತಾರೆ, ಜೊತೆಗೆ ನಗು ನಗುತ್ತ ಬೆನ್ನಿಂದೆ ಇರುತ್ತಾರೆ. ಪ್ರೀತಿ ಇರು ನಾಡ ಒಳಗೆಲ್ಲೂ ಭಯವಿಲ್ಲ, ಜೇನ ಹೊಂಗುಡಿಯ ಹೂವನ್ನೇ ಬೆಳೀತಾರೆ. ಬೆಳೆಯದ ಮನಸ್ಸಿಗೆ ಉಳಿದಿರದು, ಉಳಿಯದ ನುಡಿಗಳು ಸವಿರದು, ಸವಿರ ಮಾತಿಗೆ ಅಳಿವಿರದು, ಜನಪದ ನುಡಿಯಲ್ಲಿ ನೆಲೆಸುವುದು. ಅಂದದ ಚಂದದ ಗಂಧ ಸುಗಂಧದ ಕನ್ನಡ ಗಂಗಳ ಮಂಗಳವೇ, ಸಂಪಿಗೆ ಕಂಪಿಗೆ ಗುಂಪುಗಳಿಂಪಿಗೆ ನಿತ್ಯ ನಿರಂತರ ಮಂಜುಳವೇ. ಚಂದನವೇ ಹೇಗಿರುವೆ, ಸಂಪಿಗೆಯೇ ಎಲ್ಲಿರುವೆ, ಘಮ ಘಮವಾ ಚೆಲ್ಲಿರುವೆ, ನಿನ್ನೊಡನೆ ನಾನಿರುವೆ. ಅಂದದ ಚಂದದ ಗಂಧ ಸುಗಂಧದ ಕನ್ನಡ ಗಂಗಳ ಮಂಗಳವೇ, ಸಂಪಿಗೆ ಕಂಪಿಗೆ ಗುಂಪುಗಳಿಂಪಿಗೆ ನಿತ್ಯ ನಿರಂತರ ಮಂಜುಳವೇ. ರೈತ ಬಾಂಧವರೇ, ಶ್ರೋತೃಗಳೇ, ಬಿತ್ತನೆ ಮಾಡಿ ಬೆಳೆ ಬಂದಾಗ ಆ ಖುಷಿಯೇ ಬೇರೆ. ರೈತನಿಗೆ ಅದೊಂದು ಹಬ್ಬದ ಕ್ಷಣ. ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಾಗ ಆಗುವ ಸಂತೋಷ ಅಪರಿಮಿತ. ಆದರೆ ಯಾವಾಗಲೂ ಹೀಗಾಗೋದಿಲ್ಲ. ನಿರಾಸೆ, ನೋವು ಕಾಣಿಸಿಕೊಳ್ಳೋದು ಸಹಜವೇ. ಆದರೆ ಈ ಕ್ಷಣ ಬಹುದಿನ ಉಳಿಯೋದಿಲ್ಲ. ಮುಂದಿನ ಹಂಗಾಮಿಗೆ ಸಿದ್ಧತೆ ಮಾಡುವ ಕಷ್ಟದಲ್ಲೂ ಕಷ್ಟಗಳನ್ನ ಮರೆಯೋದಿದೆ ಅಲ್ವೇ? ಕೇಳುಗರೆ, ಎಲ್ಲರೂ ಬಯಸುವುದೇ ಒಳಿತನ್ನ. ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಉತ್ತಮವಾಗಿರಬೇಕು, ನಮ್ಮ ಊರು ನಮ್ಮ ನಾಡು ಆದರ್ಶವಾಗಿರಬೇಕಂತ ಅನ್ಕೊಂಡು ಬಯಸಿದ್ರೂ ಎಷ್ಟೋ ಜನ ಹಾಗೆ ಸಾಗೋದಿಲ್ಲ. ಹಲವಾರು ಜನ ನೀತಿವಂತರಾಗಿ ಆದರ್ಶಪ್ರಾಯರಾಗಿ ಬಾಳಿದ್ರೂ ಎಷ್ಟೋ ಯುವಕರು ಎಷ್ಟೋ ವಯಸ್ಕರು ದಾರಿ ಬಿಟ್ಟು ಕಳಂಕದಿಂದ ಜೀವನ ಮಾಡ್ತಿದ್ದಾರೆ. ಈ ಮಧ್ಯದಲ್ಲಿ ತಮಗೂ ಒಳಿತನ್ನ ಮಾಡಿಕೊಂಡು ಇತರರಿಗೂ ಹಿತವಾದ ಕಾಯಕವನ್ನ ಮಾಡುತ್ತಾ ಆದರ್ಶಪ್ರಾಯರಾಗಿ ಜೀವನ ಮಾಡುತ್ತಿರುವ ಜನರನ್ನ ಈಗಲೂ ಕಾಣ್ತಿದೀವಿ. ಒಳ್ಳೇದ್ ಮಾಡಲಿಕ್ಕೆ ಕಷ್ಟವೇನಿಲ್ಲ, ಕೆಟ್ಟದ್ ಮಾಡದೆ ಒಂದ್ ರೀತಿ ಕಷ್ಟ. ಕೆಡಕನ್ನ ಉಂಟು ಮಾಡುವಾಗ ನಮ್ಮ ದೇಹದಲ್ಲಾಗುವ ಜೈವಿಕ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆಗಳು ಹಾಗೆ ಒತ್ತಡಗಳು, ಅದಾದ ಬಳಿಕ ಆಗುವ ದುಷ್ಪರಿಣಾಮಗಳು, ಸಮಾಜದಲ್ಲಿ ಅವರಿಗಾಗುವ ಅವಹೇಳನ ಇತ್ಯಾದಿಗಳನ್ನು ನೋಡಿಕೊಂಡ್ರೆ ನಿಜಕ್ಕೂ ಕೆಡುಕುಂಟು ಮಾಡುವ ಜನ ಈ ಸಮಾಜದಲ್ಲಿ ಇರಬಾರದಾಗಿತ್ತು. ಆದರೂ ಎಷ್ಟೋ ಜನ ಮಾತನಾಡಿಕೊಳ್ಳೋದಿದೆ ಅಲ್ವಾ. ನಾವು ಜನ ಒಳ್ಳೆಯವರಾಗಿರಬೇಕು ಅಂತ ಬಯಸಿದ್ರೂ ಆ ನಿಟ್ಟಿನಲ್ಲಿ ಜನ ಕಾಣ್ತಾ ಇಲ್ಲ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡೋದಿದೆ. ಈ ನಿಸರ್ಗವು ಅಂಥವರು ಇರಬೇಕಂತ ಅನ್ಕೊಂಡು ಸೃಷ್ಟಿ ಮಾಡಿದೆಯಾ ಏನು ಅಂತ ಅನ್ಕೊಂಡು ಮಾತನಾಡೋದಿದೆ. ಆದರೂ ಎಂಥ ಕೆಟ್ಟವರಂತ ಹೇಳ್ಕೊಳ್ಳೋರು ಸಹ ಕೆಲವೊಮ್ಮೆ ಒಳ್ಳೆ ಕೆಲಸಗಳನ್ನು ಮಾಡೋದಿದೆ. ಪ್ರತಿಯೊಬ್ಬರು ಒಳಿತನ್ನ ಮಾಡುವ, ಇತರರಿಗೂ ಒಳಿತನ್ನ ಮಾಡುವಂತೆ ಪ್ರೇರೇಪಿಸುವ ಪ್ರಯತ್ನಗಳು ಸಾಗ್ತಾ ಇದ್ರೆ ಅದು ಎಲ್ಲರಿಗೂ ಒಳ್ಳೆಯದೇ. ಆದರ್ಶ ಚಿತ್ರದ ಹಾಡು ಈಗ ಬಿತ್ತರವಾಗ್ತಾ ಇದೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಬೆಂಗಳೂರು ಲತಾ. ಸಂಗೀತ ಎಂ ರಂಗರಾವ್, ರಚನೆ ವಿಎಲ್ ಆಚಾರ್ಯ. ಕನ್ನಡ ನಾಡಿನ ಸಿಂಹದ ಮರಿಗಳೇ, ಚೆನ್ನಮ್ಮಾಜಿಯವರ ಪಡೆದವರೇ, ಘನ್ನ ಮಹಿಮದ ಗಂಧದ ಗುಡಿಯಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ಈ ನಾಡು. ಜಯ ಕರ್ನಾಟಕ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ನಾಡಿನ ಸಿಂಹದ ನಾಡಿಗಳೇ, ಚೆನ್ನಮ್ಮಾಜಿಯ ಬರ ಪಡೆದವರೇ, ಗಂಗ ಮಹಿಮರ ಗಂಗರ ಗುಡಿಯಲ್ಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ನಾಡು. ಜಯ ಕರ್ನಾಟಕ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ಹತ್ತವತಾರವ ಎತ್ತಿದ ದೇವನು ಮತ್ತೆ ಮತ್ತೆ ಬರುವನು ಈ ಸಿರಿನೆಲಕ್ಕೆ, ಹತ್ತವತಾರವ ಎತ್ತಿದ ದೇವನು ಮತ್ತೆ ಮತ್ತೆ ಬರುವನು ಈ ಸಿರಿನೆಲಕ್ಕೆ, ಸತ್ಯ ಶೋಧನೆಯ ಪರಂಪರೆಯಿಂದಿದೆ ಮಾತಾ ಪಿತೃಗಳ ವರ ನಿಮಗಿರಲಿ. ಕನ್ನಡ ನಾಡಿನ ಸಿಂಹದ ಮರಿಗಳೇ, ಚೆನ್ನಮ್ಮಾಜಿಯವರ ಪಡೆದವರೇ, ಘನ್ನ ಮಹಿಮದ ಗಂಧದ ಗುಡಿಯಲಿ ಉನ್ನತವಾಗಲಿ ನಿಮ್ಮ ಬಾಳು, ಆದರ್ಶವಾಗಲಿ ಈ ನಾಡು. ಜಯ ಕರ್ನಾಟಕ ಮಾತೇ, ಜಯ ಭುವನೇಶ್ವರಿ ಮಾತೇ, ಜಯ ಜಯ ಭಾರತ ಮಾತೇ. ರಾಮನು ಭೀಮನು ವೀರ ಪಾರ್ಥನು, ರಾಮ ಬಂಟ ಹನುಮಂತನು, ರಾಮನು ಭೀಮನು ವೀರ ಪಾರ್ಥನು, ರಾಮ ಬಂಟ ಹನುಮಂತನು, ಧರ್ಮಕ್ಕೆ ನಿಂತ ಆ ಧರ್ಮ ಪುತ್ರನು, ಧರ್ಮಕ್ಕೆ ನಿಂತ ಆ ಧರ್ಮ ಪುತ್ರನು, ನಿಮ್ಮ ಆದರ್ಶ ರಣಧೀರ ಕಂಠೀರವ. ಕನ್ನಡ ನಾಡಿನ ಸಿಂಹದ ಮರಿ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 138ನೇ ಜನ್ಮದಿನಾಚರಣೆ ಎಸ್ಜೆಎಸ್ವೈ ಸಭಾಬಡಲಿ ಇಂದು ಆಚರಿಸಲಾಯಿತು. ಮುಖ್ಯ ನೆಂಟರಾಗಿ ಭಾಗವಹಿಸಿದ ಸುಬ್ರಯ್ಯ ಸಂಪಾಜೆಯು ಮಾತಾಡಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ಅಭಿವೃದ್ಧಿ, ಸಾಮಾಜಿಕ ಕ್ಷೇತ್ರ ಸುಧಾರಣೆ ಮತ್ತು ಕೈಗಾರಿಕಾ ಬೆಳವಣಿಗೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಅಪಾರ. ಆ ನಿಟ್ಟಲ್ಲಿ ಏಷ್ಯಾದ ಸುರ್ಣ ಬಾರಿಗೆ ಬೆಂಗಳೂರಿಗೆ ಸಿಂಪಾಂದ ವಿದ್ಯುತ್ ಸಂಪರ್ಕನ ಕಲ್ಪಿಸಿಕೊಟ್ಟಳು. ಇದು ನಾಲ್ವಡಿ ಕೃಷ್ಣರಾಜ್ ಅವರ ಪ್ರಯತ್ನ ಅಂತ ಹೇಳಿ ಆಕಾಶವಾಣಿ ಉದ್ಘೋಷಕರಾದ ಸುಬ್ರಯ್ಯ ಸಂಪಾಜೆಯು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿನ ಪ್ರಾದೇಶಿಕ ಕಚೇರಿ ಮಡಿಕೇರಿ, ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್ ಘಟಕ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಕೊಡಗು ಜಿಲ್ಲಾ ಸಮಿತಿ ಕಡೆಯಿಂದ ನಾಳೆ ಹೊತ್ತಾರೆ 10 ಗಂಟೆಗೆ ಸರ್ಕಾರಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ, ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ ಮಡಿಕೇರಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆದಿದೆ. ಹಾಗೆ ಅಂದೇ ಹೊತ್ತಾರೆ 9:30 ಗಂಟೆಗೆ ಗಾಂಧಿ ಮಂಟಪದ ಜಾಥಾ ನಡೆದಿದೆ. ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ಇಂದು ಮಡಿಕೇರಿಯಲ್ಲಿರುವ ಆರ್ಮಿ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 8:00 ಮಧ್ಯಾಹ್ನ 2 ಗಂಟೆ ಮೇಲೆ ಸ್ವಚ್ಛತಾ ಕೆಲಸ ಇರದಂದ ಶ್ರೀ ತಲಕಾವೇರಿ ದೇವಸ್ಥಾನಕ್ಕೆ ಪ್ರವೇಶ ಇರದಲೆ ಸಾರ್ವಜನಿಕರು ಭಕ್ತಾದಿಗ ಸಹಕರಿಸುವಂಗೆ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಿದರು. ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದ 25 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಪ್ರಧಾನ ಮತ್ತು ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದ ಜನರಾಳಕರ ಲಗಮ್ಮಪ್ಪ ಅವರು ತಿಳಿಸಿದರು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಕಡೆಯಿಂದ ಮುಖ್ಯಾಧಿಕಾರಿಯವರ ನೇತೃತ್ವದಲ್ಲಿ ಕೆಲವು ಅಂಗಡಿಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ದಂಡ ಹಾಕಿದ ಘಟನೆ ವರದಿಯಾಗಿತ್ತು. ಚೆಯ್ಯಂಡಣೆ ವಿಭಾಗದಲ್ಲಿ ನಡೆಯುತ್ತಿದ್ದ ಆನೆಸೆರೆ ಕಾರ್ಯಾಚರಣೆ ಇದೀಗ ಸಿದ್ದಾಪುರ ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅರಣ್ಯ ಇಲಾಖೆಯ ತಂಡಗ ಸಾಕಾನೆಗಳ ನೆರೆನೊಟ್ಟಿಗೆ ಪುಂಡಾಣೆಸೆರೆಗೆ ಮುಂದಾಗಿದ್ದು ಸಿದ್ದಾಪುರ, ಅಮ್ಮತ್ತಿ, ಕರಡಿಗೋಡು, ಇಂಜಿಲಗೇರಿ, ಪುಲಿಗೇರಿ, ಗುಹ್ಯ ವಿಭಾಗದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸಾರ್ವಜನಿಕರು ವಿದ್ಯಾರ್ಥಿಗೆ ಎಚ್ಚರದಿಂದ ಇರುವಂಗೆ ಇಲಾಖೆ ಅಧಿಕಾರಿಗ ತಿಳಿಸಿದರು. ಉಮ್ಮತ್ ವನ್ ಕೊಡಗು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ 6 ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಎಸ್ಎಸ್ಎಲ್ಸಿ ಹಂಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಪುಕ್ಕಟ್ಟೆ ವಿದ್ಯಾರ್ಥಿ ವೇತನ ಜಾಗೃತಿ ಮತ್ತು ವೃತ್ತಿ ಮಾರ್ಗದರ್ಶನ ಮಾಹಿತಿ ಕಾರ್ಯಾಗಾರ ನಡೆದಿದೆ. 8:00 ಹೊತ್ತಾರೆ 9 3 ಗಂಟೆವರೆಗೆ ಮಡಿಕೇರಿಪೇಟೆನ ಬಾಲಭವನ ಸಭಾಬಡಲಿ ಕೂರ್ಗ್ ಬ್ಲಡ್ ಫೌಂಡೇಶನ್ನ ಸುರ್ಣ ವರ್ಷಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಾಡು ಮಾಡಲು ರಕ್ತದಾನ ಮಾಡಿಕೆ ಇಷ್ಟರು ಹೆಸರನ್ನು ನೋಂದಾಯಿಸಿಕೊಡಕ. ರಾಜ್ಯದಲ್ಲಿ ಕೋವಿಡ್ ಲಸಿಕೆಕರಣ 12 ಮೇಲಿರುವ ಎಲ್ಲಾ ವಯಸ್ಸಿನವಕ್ಕೆ ಕೋವಿಡ್ ಲಸಿಕೆ ನೀಡಲಾಗ್ತಾ ಇದ್ದು 8:00 ಜಿಲ್ಲೆನ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕಾ ಮೇಳನ ಹಮ್ಮಿಕೊಳ್ಳಲಾಗ್ತಾ ಇದ್ದು ಲಸಿಕೆ ಹಾಕಿಸಿಕೊಡಿಕೆ ಬಾಕಿ ಇರುವ ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯು ತಿಳಿಸಿದರು. ಕುಶಾಲನಗರ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಹೊರಹೋಗುವ ಭುವನಗಿರಿ ಫೀಡರ್ಲಿ 6 ಹೊತ್ತಾರೆ 10 8:00 ತುರ್ತು ನಿರ್ವಹಣೆ ಕೆಲಸ ಇರದಂದ ವಿದ್ಯುತ್ ಸರಬರಾಜು ನಿಲ್ಲಿಸುವೆ. ಆದ್ದರಿಂದ ಸೀಗೆತ್ತೂರು, ಭುವನಗಿರಿ, ಮದಲ್ಪುರ, ಮಲ್ಲೇನಹಳ್ಳಿ, ಜೇನುಕಲ್ಲು ಬೆಟ್ಟ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯ ಆದೆ. ಹಾಗೆ 7 ಇಂಡಸ್ಟ್ರಿಯಲ್ ಫೀಡರ್ಲಿ ರಿಪೇರಿ ಕೆಲಸ ಇರದಂದ ಬಸವತ್ತೂರು, ಕೊಡ್ಲೂರು, ಕುಡ್ಮಂಗ್ಳೂರು, ಕೂಡಿಗೆ, ಚಿಕ್ಕತ್ತೂರು, ದೊಡ್ಡತ್ತೂರು. ಹಾಗೆ 9 ಸಿದ್ದಲಿಂಗಪುರ ಫೀಡರ್ಲಿ ತುರ್ತು ನಿರ್ವಹಣೆ ಇರದಂದ ದೊಡ್ಡಾಳ್ವಾರ, ಸಿದ್ದಲಿಂಗಪುರ, ಅರ್ಶನಗುಪ್ಪೆ, ಬಸರಿಗುಪ್ಪೆ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯ ಆದೆ. ಸಾರ್ವಜನಿಕರು ಸಹಕರಿಸುವಂಗೆ ಸತ್ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಣ. ಇಲ್ಲಿಗೆ ಇದನ್ನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪಾಲಕ ತಂದನೆ ಕಾತುಬೆಚ್ಚೆ ಬೈಂಬಳೆ, ಬೈಂಬಳೆ ಪಾರ ಅಲ್ಲತೆ ಇನ್ನು 5 ವೆರೈಟಿ ಪಾರ. ಕಿತ್ತುಳಿ ಪಿಂಜ ಫ್ಯಾಷನ್ ಫ್ರೂಟ್ ಜಾಮ್, ಕಿತ್ತುಳಿ ಫ್ಯಾಷನ್ ಫ್ರೂಟ್, ಕೈಪುಳಿ ಕಾನ್ಸಂಟ್ರೇಟ್, 22 ಚಾಕೊಲೇಟ್ಸ್, ಕೋಕೋ ಪೌಡರ್, ಪಿಂಜ ಬೇಕಿಂಗ್ ಚಾಕೊಲೇಟ್ಸ್, ನಲ್ಲ ಗುಣಮಟ್ಟದ ಅಕ್ಕಿ ಪುಡಿ, ಪಾಪುಟ್ಟು, ಕಣಮುಟ್ಟು, ಪಿಂಜ ನೂಪುಟ ತರಿ, ತರಾವರಿ ಮೊಳುಪುಡಿ, 10 ಪ್ರೀಮಿಯಂ ಕಾಫಿ ಪುಡಿ, ಇವೆಲ್ಲವೂ ಐನ್ ಮನೆ ಔಟ್ಲೆಟ್ ಲುಕುಟ್ವ. ಹೋಮ್ ಸ್ಟೇ ಆರ್ಡರ್ ವಿಶೇಷ ರಿಯಾಯಿತಿಯೂ ಉಂಟು. ಬಾರಿ ಐನ್ ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್, ಪಿಂಜ ಕಾಲೇಜ್ ರೋಡ್, ಮಡಿಕೇರಿ, ಶಾನ್ಬಾಗ್ ಕಾಂಪ್ಲೆಕ್ಸ್, ವಿರಾಜಪೇಟೆ, ಪಿಂಜ ಕಾವೇರಿ ಏಜೆನ್ಸೀಸ್, ಪೊನ್ನಂಪೇಟೆ. ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಗೊಪ್ಪ, ಇವರ ವತಿಯಿಂದ ಬೆಳೆಗಾರರು ಬೆಳೆದ ಕಿತ್ತಳೆ ಹಣ್ಣು, ಪಪ್ಪಾಯ, ಫ್ಯಾಷನ್ ಫ್ರೂಟ್, ಕೈಹುಳಿ ಹಾಗೂ ನಿಮ್ಮ ತೋಟದಲ್ಲಿರುವ ಯಾವುದೇ ಮಾವಿನಕಾಯಿಗಳನ್ನು ಉತ್ತಮ ಬೆಲೆಗೆ ನೇರವಾಗಿ ಖರೀದಿಸಲಾಗುವುದು. ಸಂಪರ್ಕಿಸಿ ಹೇಮಂತ್ 9480787993. ಮಾಡ್ಯುಲರ್ ಕಿಚನ್, ಇಂಟೀರಿಯರ್ಸ್, ರೂಫ್ ಶಿಂಗಲ್ಸ್, ಸೆರಾಮಿಕ್ ರೂಫಿಂಗ್, ವಾಟರ್ ಪ್ರೂಫಿಂಗ್, ಈ ತರಹದ ಎಲ್ಲಾ ರೀತಿಯ ಕೆಲಸಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾಡಿಕೊಡುವ ಏಕೈಕ ಮಳಿಗೆ ಅಂದ್ರೆ ಗೋಣಿಕೊಪ್ಪದ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಸೆರಾಮಿಕ್ ಸೆಂಟರ್. ಶೇಕಡ 100 ಉದ್ಯೋಗ ಖಾತ್ರಿ. ಎಸ್ಎಲ್ಸಿ ಪಾಸ್ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಡಿಕೇರಿಯ ಎವಿಎಸ್ ನಲ್ಲಿ 1 ವರ್ಷದ ಶೆಫ್ ಟ್ರೈನಿಂಗ್, ಅಡುಗೆ ತಯಾರಿಯ ಕಲೆ ಮತ್ತು ವಿಜ್ಞಾನವನ್ನು ಕಲಿಯುವ ಅವಕಾಶ. ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಇಟಾಲಿಯನ್ ಮತ್ತು ಬೇಕರಿ ವಿಷಯಗಳನ್ನೊಳಗೊಂಡ ಶೇಕಡ 100 ಉದ್ಯೋಗ ಖಾತ್ರಿಯ ಶೆಫ್ ಟ್ರೈನಿಂಗ್. ಹೆಚ್ಚಿನ ಮಾಹಿತಿಗಾಗಿ 9353530458. ವಿರಾಜಪೇಟೆಯಲ್ಲಿ ಇದೇ ಜೂನ್ 9 ಶುಭಾರಂಭಗೊಳ್ಳಲಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕೆತ್ತಿ ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್ ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880603392. ಕರ್ನಾಟಕ ಕಂಪ್ಯೂಟರ್ ಅಕಾಡೆಮಿಯಿಂದ ಕೌಶಲ್ಯಾಭಿವೃದ್ಧಿ ಯೋಜನೆಗೆ ಪೂರಕವಾಗಿ ಸರ್ಕಾರದಿಂದ ಅಂಗೀಕೃತ ಶೇಕಡ 100 ಉದ್ಯೋಗಾಧಾರಿತ ಕಂಪ್ಯೂಟರ್ ಕೋರ್ಸ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸಿಎ, ಎಚ್ಡಿಸಿಎ, ಟ್ಯಾಲಿ ಮತ್ತು ಪೆರೋಲ್, ಜಿಎಸ್ಟಿ, ಫೋಟೋಶಾಪ್, ಪೇಜ್ ಮೇಕರ್, ಕೋರೆಲ್ ಡ್ರಾ ಹಾಗೂ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್, ಸಿಸಿಟಿವಿ ಇನ್ಸ್ಟಾಲ್ ಮತ್ತು ಕಾನ್ಫಿಗರೇಷನ್. ತರಬೇತಿಯ ನಂತರ ಸರ್ಟಿಫಿಕೇಟ್ ನೀಡಲಾಗುವುದು. ಸಂಪರ್ಕಿಸಿ ಕರ್ನಾಟಕ ಕಂಪ್ಯೂಟರ್ ಎಜುಕೇಶನ್, ಶ್ರೀದೇವಿ ಕಾಂಪ್ಲೆಕ್ಸ್, ರಥಬೀದಿ, ಸುಳ್ಯ ಮತ್ತು ಕೆನರಾ ಬ್ಯಾಂಕ್ ಬಿಲ್ಡಿಂಗ್, ಕಲ್ಲುಗುಂಡಿ. ಮೊಬೈಲ್ 9148472195 ಅಥವಾ 9449593104. ನಾಪೋಕ್ಲುವಿನ ಎಂಪಿ ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್. ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್. ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ. ಎಂಪಿ ಸ್ಟೋರ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ಜನವರಿ 2023 ಸಾಲಿನ ಸೈನಿಕ ಶಾಲೆಗೆ 6ನೇ ತರಗತಿ ಮತ್ತು 9ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ತರಬೇತಿಯನ್ನು ಇದೇ 2022 ಜೂನ್ 6 ಪ್ರತಿದಿನ ಗೋಣಿಕೊಪ್ಪ ಲಯನ್ಸ್ ಶಾಲೆಯಲ್ಲಿ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ 9019512959 ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. 6ನೇ ತರಗತಿ ವಿದ್ಯಾರ್ಥಿಗಳು 2011 ಏಪ್ರಿಲ್ 1 2013 March 31 ಜನಿಸಿರಬೇಕು. 9ನೇ ತರಗತಿ ವಿದ್ಯಾರ್ಥಿಗಳು 2008 April 11 2010 March 31 ಜನಿಸಿರಬೇಕು. ನಿಧನ ಸುದ್ದಿ. ಬೆಟ್ಟಗೇರಿ ನಿವಾಸಿ ಪಿಕೆ ಗೋಪಾಲ್ ನಾಯರ್ ಇಂದು ನಿಧನರಾದರು. 70 ವರ್ಷ ವಯಸ್ಸಿನ ಪಿಕೆ ಗೋಪಾಲ ನಾಯರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಮಡಿಕೇರಿಯ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಪೊನ್ನಂಪೇಡೆ ನಡಿಕೇರಿ ಗ್ರಾಮ ಕಾರಣ ಕಳ್ಳಿಚಂಡ ಅಣ್ಣು ಪೆಮ್ಮಯ್ಯ ಇಂದು ಮರಣಪಟ್ಟಿತು. 64 ವೈತರ ಕಳ್ಳಿಚಂಡ ಅಣ್ಣು ಪೆಮ್ಮಯ್ಯ ಆಯ್ದ ಆಕಿರಿ ಕಾರ್ಯ ನಾಳೆ ಪೊಲಾಕ 9 ನಡಿಕೇರಿದ ಆಯ್ದ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿರ ಕೊಡಗು ಪ್ರಾದೇಶಿಕ ಕಚೇರಿ, ಅರಣ್ಯ ಇಲಾಖೆಯ ಆದ ನೆಲೆ ನಾಳೆ ಮಡಿಕೇರಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಪಿಂಗ ಜಿಲ್ಲಾ ಮಟ್ಟತ್ರ ಪರಿಸರ ಜಾಗೃತಿ ಆಂದೋಲನ ನಡಪ. ಒಂದೇ ಒಂದು ಭೂಮಿ, ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವ ಕೂತೋಡೆ ನಡಪ ಕಾರ್ಯಕ್ರಮದ ಮಡಿಕೇರಿಯ ಗಾಂಧಿ ಪರಮುಂಜ ನಾಳೆ 9:30 ಹೊರಡುವ ಜಾಥಕ್ ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್ ಮೊಳಿಯಿಡುವ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಕೂಡನಕೆ, ಬೊರೆಬೊರೆ ಇಲಾಖೆಯ ಅಧಿಕಾರಿಯ ಪಿಂಗ ಸ್ಕೂಲ್ ಕಾಲೇಜಿನ ಮಕ್ಕ ಕೂಡಿಯಾಡುವ. ಪೊಲಾಕ 10 ಮಡಿಕೇರಿಯ ಜೂನಿಯರ್ ಕಾಲೇಜು ಪರಂಬಲು ಪರಿಸರ ದಿನಾಚರಣೆ ಮಾರಿಪತ್ ಅರಣ್ಯ ಇಲಾಖೆಯ ಕೂಟಾದ್ರಲ್ಲಿನ ಗಿಡ ನಡಪ ಕಾರ್ಯಕ್ರಮ ಬೆಚ್ಚಂಡಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1894 June 4 ಪುಟ್ಟಿತ್ತು. ಸುಮಾರು 38 ಕಾಲ ಮೈಸೂರು ಸಂಸ್ಥಾನದ ಒಬ್ಬ ನಾಯಕನಾಯಿತು. ಆಡಳಿತ ನಡೆತತೆ ಪ್ರಜಾಪ್ರಭುತ್ವತ್ರ ಮಾದರಿಯಲ್ಲಿ ಆಡಳಿತ ನಡೆಸಿತಂದು ಆಕಾಶವಾಣಿ ಉದ್ಘೋಷಕಗಳನ್ನು ಸುಬ್ರಾಯ ಸಂಪಾಜೆ ಎಣ್ಣುಚಿ. ಕನ್ನಡ ಸಾಹಿತ್ಯ ಪರಿಷತ್ರ ಆದ ನೆಲೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ವೃತ್ತತ್ರ ಪಕ್ಕ ಉಳ್ಳ SGSY ಸಭಾಬಾಡಲು ಇಂದು ನಡೆದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರೇಂಗಡ 138 ಜಯಂತ್ಯುತ್ಸವ ಕಾರ್ಯಕ್ರಮದ ತಕ್ಪರ್ದತ್ತು. ಈಯಂಗ ಮಿಂಗತ್ರ ಬೌಸ್ಕ್ ವಿವೇಕಶಾಲಿಯಾಯಿತು. ತಂಗಡ ಆಡಳಿತ ನಡೆಸಿತು. ವಿದ್ಯೆ, ಆರೋಗ್ಯ, ಕೋರ ಅಭಿವೃದ್ಧಿ, ಸಮಾಜತ್ರ ಸುಧಾರಣೆ, ಪಿಂಗ ಕೈಗಾರಿಕೆರ ಬಳಚಕ್ ಈಯಂಗ ಏರ ನಯಚಿತು. ಈ ನಿಟ್ಟಲು ಇಡೀ ಏಷ್ಯತ್ ಆದ್ಯ ಆಯ್ತು. ಬೆಂಗಳೂರು ಸಿಂಶಾ ತುಂಜ ಕರೆಂಟ್ ಸಂಪರ್ಕ ಎಡ್ತ ಬಾತ್. ಸ್ಕೂಲ್, ಕಾಲೇಜು, ಆಸ್ಪತ್ರೆ, ಕೈಗಾರಿಕೆ ಕೂಡ ನನಗೆ ಪಲತರತ್ರ ಅಭಿವೃದ್ಧಿ ಕಾರ್ಯತ್ರ ಕೂಡ ಇಡೀ ಭರತ ಖಂಡತೆ ಆದ್ಯತೆ ಮೀಸಲಾತಿ ಎಡ್ತ ಬಂದಂಗ